ಆರೋಗ್ಯದೆಡೆಗೆ ಜೀವನದೆಡೆಗೆ. ಯಾವುದು ಒಳ್ಳೆಯದು ಅದನ್ನು ಈಗಲೇ ಮಾಡಬೇಕು. ಸಾವು ಮನುಷ್ಯನನ್ನು ನುಂಗಿ ಹಾಕುತ್ತದೆ. ಆದ ಕಾರಣ ನಾಳೆ ಮಾಡಬೇಕಾದ ಕೆಲಸವನ್ನು ಇಂದೇ ಮಾಡಿ ಮುಗಿಸು. ಮೃತ್ಯು ಬಂದು ನೋಡಿ ನಿನ್ನ ಕೆಲಸ ಆಯಿತೇ ಇಲ್ಲವೇ ಎಂಬುದನ್ನು ಗಮನಿಸಿ ತನ್ನ ಕೆಲಸ ತಡ ಮಾಡುವುದಿಲ್ಲ. ಹೀಗೆಂದಿದೆ ಮಹಾಭಾರತ. ಆಕಾಶವಾಣಿ ಹೊಸಪೇಟೆ. ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ. ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ. ರಕ್ಷಿತ ಆಗುವ ಅನ್ನದಾತ, ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಕೆಳಗರೆ ಇಂದಿನ ಕಾರ್ಯಕ್ರಮದಲ್ಲಿ ನೀವು ಕೇಳಲಿದ್ದೀರಿ, ಕೊಪ್ಪಳ ತಾಲೂಕು ಚಿಲುಕಮುಖಿ ಗ್ರಾಮದ ರೈತರಾದಂಥ ಶ್ರೀ ಅಮನಪ್ಪ ಪರಾಪುರ ಅವರೊಂದಿಗೆ ಸಂದರ್ಶನವನ್ನು. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕೊಪ್ಪಳ ಜಿಲ್ಲೆಯ ಕೊಪ್ಪಳ ತಾಲೂಕಿನ ಚಿಲಕಮುಖಿ ಗ್ರಾಮದ ಯಮನಪ್ಪ ಪರಾಪುರ ಅನ್ನುವಂಥ ಒಬ್ಬ ರೈತರು ನಮ್ಮೊಂದಿಗಿದ್ದಾರೆ. ಇವರು ಸುಮಾರು 1.5 ಎಕರೆ ಕೃಷಿ ಭೂಮಿಯಲ್ಲಿ ವ್ಯವಸಾಯವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ. 1-2 ಎಕರೆ ನೀರಾವರಿ ಇದೆ. ಸಜ್ಜೆ, ಮೆಕ್ಕೆಜೋಳ ಇವು ಇವರ ಮುಖ್ಯ ಬೆಳೆಗಳು. ಜೊತೆಗೆ ಅವರಿಗೆ ಮನೆಗೆ ಅಗತ್ಯವಿದ್ದಷ್ಟು ತರಕಾರಿಗಳನ್ನೆಲ್ಲ ಹಾಕ್ಕೊಂಡು ಹೊರಗಡೆ ಏನು ತರಲಾರದಂತೆ ತಮ್ಮ ಮನೆಗೆ ಆಹಾರಕ್ಕೆ ಬೇಕಾಗುವಂತಹ ಎಲ್ಲ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಈ ಕೃಷಿಯ ಅನುಭವಗಳನ್ನು ಇವತ್ತು ನಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದಾರೆ. ಯಮನಪ್ಪರೇ, ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ಯಮನಪ್ಪ ಪರಾಪುರ, ಈ ಪರಾಪುರ ಏನು ಊರು ಸರ್? ಅದು ಎಲ್ಲಿ ಬರುತ್ತೆ? ಮುಸಲಾಪುರ ಹತ್ರ ಐತ್ರಿ ಸರ್. ಹೌದಾ ಸರ್? ಹಾಂ ಹಾಂ ಹಾಂ ಹಾಂ. ಅದು ನಿಮ್ಗೆ ಅಡ್ಡ ಹೆಸರು ಬಿದ್ದಿದೆ ಈಗ? ನಮ್ಮಪ್ಪರ ಅದ ಊರು ಸರ್. ಹ್ಞೂ ಹ್ಞೂ. ಪರಾಪುರದವರು? ಹ್ಞೂ ಸರ್. ಅವರು ಇಲ್ಲಿ ಹಳೆ ತನಕಂತ ಬರೋದು ಸರ್ ನಮ್ಮ ಅವರು. ಓಹೋ, ಹಳೆ ತನಕ ಬರೋ ಪದ್ಧತಿ ಇದೆ ನಿಮ್ಮಲ್ಲಿ? ಆಯ್ತು ಸರ್. ಅವಾಗ ಎಂದಕ್ಕೆ ಬಂದಾರೆ ಸರ್? ಈಗಾದ್ರೆ ಐತ್ರಿ. ಹ್ಞೂ ಹ್ಞೂ ಹ್ಞೂ. ಹಳೆ ತನಕ ಬಂದ್ರಲ್ಲ ನಿಮ್ಮ ತಂದೆಯವರು? ಸಂಬಂಧಿಕರಲ್ಲೋ ಅಥವಾ ಬೇರೆನಾ? ಸಂಬಂಧಿಕ ಸರ್. ಹ್ಞೂ ಹ್ಞೂ, ಸಂಬಂಧಿಕರು. ಅಂದರೆ ಈಗ ಹಳೆ ತನಕ ಬರೋದಂದ್ರೆ ಏನು, ಅದ್ರ ಸ್ವಲ್ಪ ವಿವರ ಹೇಳ್ರಿ ಹೆಂಗೆ ಅದು? ಹಳೆ ತನಕ ಸರ್ ನಮ್ಮ ತಾತಾಗ ಒಬ್ಬರೇ ಹೆಣ್ಮಗಳು ಸರ್. ಹ್ಞೂ. ಅವರು ಗಂಡ್ಮಕ್ಳೆಲ್ಲ ಸರ್ ಆ ಥರ, ಹಂಗಾಗಿ ಅವ್ರನ್ನ ಅಳೆತನಕಂತಂದು ಮಗನ ಸರಿ ಸರ್. ಅವರು ಗಂಡ್ಮಕ್ಳಿರಲ್ಲ ಸರ್. ಗಂಡ್ಮಕ್ಳಿರೋಲ್ಲ, ಅವ್ರ ಭೂಮಿಗೆ ಅವರು ವಾರಿಸ್ತಾರ ಕರ ಸರ್. ಆ ಜವಾಬ್ದಾರಿ ಎಲ್ಲ ನೋಡ್ಕೊಳ್ಳಿ ಸರ್. ಈ ಅಳೆತನಕ್ಕೆ ತರುವಾಗ ರಕ್ತ ಸಂಬಂಧಿಗಳನ್ನೇ ಮಾಡ್ಕೊಳ್ತೀರಪ್ಪ, ಅಂದ್ರೆ ಸೋದರ ಮಾವ ಅಂದ್ರು ಇಂಥವ್ರನ್ನೇ ಅಷ್ಟೇ, ಹೊರಗಿನವ್ರನ್ನ ತರಲ್ಲ? ಹೊರಗಿಲ್ಲ ಸರ್. ಆಸ್ತಿ ಹೊರಗೆ ಹೋಗ್ಬಾರ್ದು ಅಂತ ಅಲ್ಲ ಸರ್, ಬಳಕೆ ಇರಲ್ಲ ಸರ್. ಹೊರಗೆ ತರಕ್ ಸರ್ ಪರಿಚಯ ಇರಲ್ರಿ. ಈಗ ಈಗ ನಮ್ದೆಲ್ಲ ಅವ್ರು ಎಲ್ಲ ಅನುಭವ ಇರ್ತಾರೆ, ಪರಿಚಯ ಇರ್ತಾರೆ, ಪರಿಚಯ ಇರ್ತಲ್ಲ ಸರ್ ಆ ಥರ. ಹಂಗಾಗಿ ಈ ಕುಟುಂಬದ ರಕ್ಷಣೆಗೆ, ಕುಟುಂಬದ ಅಭಿವೃದ್ಧಿಗೆ ಅವ್ರು ದುಡಿತಾರೆ ಅಂತಕ್ಕಂಥ ನಂಬಿಕೆ ಎಲ್ಲ ಇರುತ್ತೆ. ಆ ಕಾರಣಕ್ಕಾಗಿ ಹಳೆತನಕ್ಕೆ ಸಂಬಂಧಗಳಲ್ಲೇ ಹೆಚ್ಚು ಮಾಡೋದು. ಎಷ್ಟೆಕ್ರಿ ಭೂಮಿ ಇತ್ತು ನಿಮ್ಮ ತಂದೆಯವ್ರು ಬಂದಾಗ? ಇಲ್ಲೆಲ್ಲ ನಮ್ಮ ತಂದೆಯವ್ರು ಬಂದಾಗ ಒಂದು 20 ಎಕರೆ ಸರ್. ಅವರು ಮೂವರು ಸರ್. ಯಾರು? ನಮ್ಮ ಅಜ್ಜನಾರು ಸರ್. ನಾಲ್ಕು ಮಂದಿ ಸರ್. ನಾಲ್ಕು ಮಂದಿ? ನಾಲ್ಕು ಮಂದಿ ರೀ. ನಾಲ್ಕು ಮಂದಿಯಲ್ಲಿ ಯಾರಿಗೂ ಗಂಡು ಮಕ್ಕಳು ಇರಲಿಲ್ವಾ? ಅವ್ರಿಗೆ ಅದರ ಸರ್. ಹಾಗಿದ್ದಾರೆ. ನಮ್ಮ ಅಜ್ಜರಿಗೆ ಅಷ್ಟೇ ಏನ್ಮಾಡ್ರಿ ಒಬ್ರ. ನಿಮ್ಮ ಅಜ್ಜರಿಗೆ ಪಾಲಿಗೆ ಎಷ್ಟಿತ್ತು ಭೂಮಿ? 5 ಎಕರೆ ಸರ್. 5 ಎಕರೆ ಇತ್ತು ಸರ್. 5 ಎಕರೆ ಉಳಿಸ್ಕೊಂಡಿದಾರ? 5 ಸರ್. ಒಂದು ನಾವು ಸಣ್ಣರಿದ್ದಾಗ 1 ಎಕರೆ ಮಾರಿದ್ರು ಅವಾಗ ನಮ್ಮ ಅಪ್ಪರ ಮಾಡಿದ್ರು. ಯಾಕೆ? ಹಾಗಾಗಿ ಕಷ್ಟ ಅವಾಗ್ರಿ. ಈಗ 8 ಎಕರೆ ಭೂಮಿ ಉಳಿದಿದೆ? ಈಗ 3.5 ಎಕರೆ ಸರ್. 3.5 ಎಕರೆ ಸರ್. 3.5 ಎಕರೆ ಇವಾಗ 2 ಎಕರೆ ನೀರಾವರಿ ಐತ್ರಿ. 1.5 ಎಕರೆ ಬರ್ಬೇಕು ನವಣಿ ಚಜ್ಜಿ ಮೆಕ್ಕೆಜೋಳ ಬೆಳೆ. 3.5 ಎಕರೆಯಲ್ಲಿ ನೀವು ಕೃಷಿ ಮಾಡ್ತಾ ಇದ್ರಲ್ವಾ ಸರ್, ಏನೇನು ಮುಖ್ಯ ಬೆಳೆಗಳು ನಿಮ್ಮ ಇದರಲ್ಲಿ? ನಾವು ಕಡ್ಲಿ, ಮೆಕ್ಕೆಜೋಳ ಸರ್, ಚಜ್ಜಿ ಬೆಳಿತೇವೆ ಸರ್. ಯಾವ್ದು ಹೆಚ್ಚು ಲಾಭ ತರುವಂತ ಬೆಳೆ? ಲಾಭ ಅನ್ನಕ್ಕೆ ಸರ್ ಎಲ್ಲದೂ ಬಹಳ ಕಷ್ಟ ಐತ್ರಿ. ಈಗ ನಾವು ಬೆಳಿತಕ್ಕಂತ ಬೆಳಿತೀವ್ರಿ, ಮಾರ್ಕೆಟ್ ಎಲ್ಲ ಆ ತರ ಬಹಳ ಲಾಸ್ ಐತ್ರಿ ರೈತರಿಗೆ. ಯಾವಾಗ್ಲೂ ಲಾಸ? ಈಗ ಸರ್ ಇಲ್ಲಿದ್ದ ಎಲ್ಲ ಖರ್ಚು ಬಹಳ ಐತೆ ಸರ್. ಲೇಬರ್ ಪೇಮೆಂಟ್ ಜಾಸ್ತಿ ರೀ, ಖರ್ಚು ಬಹಳ ಐತ್ರಿ. ಅಂದ್ರೆ ಈಗ ಲಾಸ್ ಆಗೋದಾದ್ರೆ ಕೃಷಿಯನ್ನು ಕೈ ಬಿಡ್ತಾರೆ ಜನ. ಆದ್ರೂ ನೀವು ಕೃಷಿ ಮಾಡ್ತಾ ಇದ್ರಿ? ಮಾಡ್ಬೇಕು ಸರ್. ನಾವು ಈಗ ಮಾಡ್ಕೊಂತ ಪದ್ಧತಿ ಬಂದ್ಬಿಟ್ಟೆ ಸರ್, ಮಾಡ್ಲೇಬೇಕ್ರ. ಬೇರೆ ಮಾಡಕ್ಕಂತ ಆಗಲ್ಲ ಸರ್ ನಮ್ಗೆ ಕೆಲ್ಸ. ನಾವು ಕೃಷಿ ಮಾಡ್ಕೊಂತ ಬಂದಿವಲ್ರಿ ವ್ಯವಸಾಯ, ಅದನ್ನ ಮಾಡ್ಲೇಬೇಕು. ನಾವು ಹೆಚ್ಚು ಸಾಲ ಸೋಲ ಮಾಡ್ಕೊಂಡ್ಬಿಟ್ರೆ ಹೇಗೆ? ಏನ್ ಸಾಲ ಅಂತ ಮಾಡಗಲ್ರಿ, ನಮ್ದು ಎಷ್ಟು ಇದಾಗುತ್ತೆ ಅಷ್ಟು ಮಾಡ್ಕೊಂತಾರೆ. ನಾವು ಸಾಲ ಏನ್ ಮಾಡ್ಕೊಂಡಿಲ್ಲ ಸರ್, ಇದ್ದಿದ್ರಲ್ಲೇ ಮಾಡ್ಕೊಂಡು ಹೋಗ್ತೀರಿ. ಅಂದ್ರೆ ಈಗ ನೀವು ಮೆಕ್ಕೆಜೋಳವನ್ನು ಬೆಳಿತೀರಂತ ಇಟ್ಕೊಳ್ಳಿ, ನಿಮ್ಮ ಭಾಗದಲ್ಲಿ ನಿಮ್ಮ ಈ ಭೂಮಿಯಲ್ಲಿ ಎಕರೆಗೆ ಇಳುವರಿ ಪ್ರಮಾಣ ಎಷ್ಟು ಬರ್ತದೆ? ಒಂದು 30-35 ಪ್ಯಾಕೆಟ್ ಬರ್ತದೆ. ನೀವು ಬೆಳೆ ಪರಿವರ್ತನೆ ಮಾಡಲ್ವಾ? ವರ್ಷ ಈ ವರ್ಷ ಬೆಳೆ ಮೆಕ್ಕೆಜೋಳ, ಮುಂದ್ ವರ್ಷ ಬೇರೆ ಮಾಡ್ತೀರಾ? ಮಾಡ್ತಾರೆ. ಹೇಗೆ? ಬೇರೆ ಬೇರೆ ಸರ್. ಈ ವರ್ಷ ಮೆಕ್ಕೆಜೋಳ ಹಾಕಿವ್ ಅಂದ್ರೆ ನೆಕ್ಸ್ಟ್ ಚಜ್ಜಿ ಬಿತ್ತವ್ರ, ಕಾಲು ಚೇಂಜ್ ಮಾಡ್ಕೊಂತಾರೆ. ಒಂದ ಪೀಕ್ ಹಾಕ್ಯಂತ ಹೋದ್ರೆ ಸರ್ ಬೆಳೆ ಕಮ್ಮಿ ಆಗತ್ರ, ಇಳುವರಿ ಕಮ್ಮಿ ಆಗ, ಇಳುವರಿ ಕಮ್ಮಿ ಆಗತ್ರ. ಒಂದ್ ವರ್ಷ ಬೇರೆ ಬೇರೆ ಆತಂದ್ರೆ ಇಳುವರಿ ಸ್ವಲ್ಪ ಜಾಸ್ತಿ ಆಗತ್ರ. ಮೆಕ್ಕೆಜೋಳದ ಜೊತೆಗೆ ನೀವು ಅಕ್ಕಡಿಯಾಗಿ ಬೇರೆ ಏನಾರು ಅದ್ರಲ್ಲಿ ಮಿಶ್ರ ಬೆಳೆ ಬೆಳಿತೀರಾ? ಬೆಳೆಯಲ್ಲ ಸರ್. ಚಜ್ಜಿ ಬಿತ್ತೀರಿ ಸರ್, ನಾಲ್ಕು ಸಾಲಿ ಒಂದು ತೊಗರಿ ಅಕ್ಕಡಿ ಇರಿ ಸರ್. ಹೆಸರು ಹಾಕ್ತವ್ರು ತಿನ್ನಕ್ಕೆ, ನಮ್ಮ ಮನೆಗೆ ಬಳಕೆ ಅಂತ ಬೇಕಲ್ಲ ಸರ್. ಹಾಕ್ತವ್ರು ತೊಗರಿಯಲ್ಲಿ. ಸಜ್ಜೆಯಲ್ಲಿ ಸರ್? ಸಜ್ಜೆಯಲ್ಲಿ. ಈಗ ನಿಮ್ಗೆ ಈಗ ಮನೆಗೆ ಬೇಕಾಗುವಂತ ತರಕಾರಿ ಆಗಿರ್ಬೋದು ಇತ್ಯಾದಿ ಏನೇನ್ ಬೆಳಿತಾ ಇದ್ರಿ? ತರಕಾರಿ ಮೆಣಸಿಂದ ಇರೋದೇ ಸರ್, ಸೊಪ್ಪು ಅಂತ ಬೆಳಿತಾರೆ. ತರಕಾರಿ ನೀವು ಮಾರ್ಕೆಟಿಗೆ ಕೊಡಲ್ವಾ? ಕೊಡಲ್ಲ ಸರ್. ಯಾಕೆ? ನಮ್ಮ ಮನೆ ಪೂರ್ತಕ್ಕೆ ನಾವು ಹಾಕ್ಯಂತವ್ರೆ. ಈಗ ತರಕಾರಿ ದಿನನಿತ್ಯ ನಿಮಗೆ ಕಾಸು ತಂದು ಕೊಡುತ್ತೆ, ಹಣಕಾಸಿನ ಸಮಸ್ಯೆಗಳನ್ನೆಲ್ಲ ಬಗೆಹರಿತದೆ ಅಂತೇಳಿ ಹೆಚ್ಚು ಜನ ತರಕಾರಿಗಳನ್ನೆಲ್ಲ ಬೆಳಿತಾ ಇರ್ತಾರೆ. ಹೌದು, ಅದನ್ನ ದೊಡ್ಡ ಪ್ರಮಾಣದಲ್ಲಿ ಬೆಳಿಬೋದಲ್ಲ ನೀವು? ನಮಗೆ ಭೂಮಿ ಬೆಳೆಯಲ್ಲ ಸರ್, ಮಾಡಕ್ಕಾಗಲ್ರಿ. ನಮ್ಮ ಮನೆ ಪೂರ್ತಕ್ಕೆ ನಾವು ಖರ್ಚಿಗೆ ಮಾಡ್ಕೊಂಡ್ರಿ. ಹೊರಗಡೆ ಅಂತಾರೆ ಅದಂತಂದು ನಾಲ್ಕು ಸಾಲ ಮಾಡಿಕೆ ಮಾಡ್ತಾರೆ. ಅಂದ್ರೆ ಅದೇ ಹಣ ಇಲ್ಲಿ ಉಳಿತದೆ. ನೀವು ಹೊರಗಡೆ ಹೋಗಿ ತರೋದು ಇಲ್ಲಿ ನಮ್ದ ಮಾಡಿಕೆ ಮಾಡ್ತಾರೆ. ಈಗ ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನ ಇದ್ರಿ? ಯಮುನಪುರ 6 ಜನ ಇದ್ರಿ ಸರ್. ಯಾರ್ಯಾರು ಇದ್ರಿ ಹೇಳ್ರಿ? ನಮ್ಮ ತಮ್ಮ, ನಮ್ಮ ತಮ್ಮ ನೆಂಟ್ರಿ, ನಾವು, ನಮ್ಮ ಹೆಣ್ಮಕ್ಳು, ನಮ್ಮ ತಾಯಿಯರು. ನಿಮ್ಮ ತಾಯಿಯವರು? ತಂದೆ? ತಂದೆ ಅಲ್ಲ ಸರ್, ಮಕ್ಕಳು ಅದಾರ್ರಿ. ಮೂವರು ಜನ ಅದಾರ್ರಿ, ಇಬ್ರು ಗಂಡು ಮಕ್ಕಳು, ಒಬ್ಬ ಕಣ್ಣು ಮಕ್ಕಳು, ನಾವು ಇಬ್ರು ಗಂಡು ಮಕ್ಕಳು ಅದಾರ. ಇವೆಲ್ಲ ಕೂಡು ಕುಟುಂಬ ನಿಮ್ದು? ಹ್ಞೂ ಸರ್. ಈ ಕೂಡು ಕುಟುಂಬ ಈ ಕೃಷಿಯನ್ನೇ ಮಾತ್ರ ಅವಲಂಬಿಸ್ಕೊಂಡಿದೆಯಾ, ಬೇರೆ ಏನಾದ್ರೂ ವ್ಯವಹಾರ, ಬೇರೆ ಏನಾದ್ರೂ ಕೆಲಸ ಮಾಡೋದು? ಇಲ್ಲ ಸರ್, ಎಲ್ಲ ಈ ಕೃಷಿದೆ. ಕೃಷಿಯಲ್ಲಿ? ಹ್ಞೂ ಸರ್. ಎಷ್ಟು ಜನ ಕೃಷಿಯಲ್ಲಿ ತೊಡ್ಕೊಂಡಿದ್ರಿ ನೀವೆಲ್ಲ? ನಾವು ಹೋಸರು ಮನೆಯವ್ರಿ, ಕೃಷಿಯಾಗೆ ನಾವು, ಬೇರೆ ದೇವಾದೇ ಅಲ್ರಿ ನಮ್ದು. 3 ಎಕರೆ ಭೂಮಿ? ಹ್ಞೂ ಸರ್. ಎಲ್ಲರೂ ಸೇರಿ ಸ್ವಲ್ಪ ಮಾಡ್ಕೊಂಡಿರ್ತಾರೆ ಸರ್. ಹೊಲ ಪಕ್ಕಕ್ಕೆ ಇರ್ತಾವಲ್ರಿ, ಗುತ್ತಿಗೆ ಅಂತ ಹಾಕಿದ್ರು. ಹಂಗ ತಗೊಳ್ತೀರಿ? ಹ್ಞೂ ಸರ್. ಹಂಗೆ ಎಷ್ಟು ತಗೊಂಡ್ರಿ? 2 ಎಕರೆ ಸರ್. ಅದು ಅದರಲ್ಲಿ ಏನೇನು ಬೆಳಿತೀರಿ? ಅದು ಮೆಕ್ಕೆಜೋಳ, ಕಡ್ಲಿ ಹಾಕ್ಯಂತವ್ರಿ, ನೀರಾವರಿನ ಮಾಡ್ಕೊಂಡಿವ್ರಿ ಸರ್. ಈಗ ನಿಮ್ಮಲ್ಲಿ ಕೂಲಿಕಾರರ ಸಮಸ್ಯೆ ಇದೆಯಾ? ಕಳೆ ತೆಗಿಯಕ್ ಬೇಕಾಗ್ಬೋದು, ಬೇರೆ ಏನೋ ಸುಮಾರು ಮೆಕ್ಕೆ ತಾನೆ ಮುರಿಯಕ್ ಬೇಕಾಗ್ಬೋದು, ಹೇಗೆ? ಸುಮಾರು ಐತೆ ಸರ್. ಬಹಳ ಅಂದ್ರೆ ಬಹಳ ಐತೆ ಸರ್ ಕೂಲಿ ಅರ್ಧ. ಈಗ ರೇಟು ಜಂಪ್ ಆಗಿಬಿಡ ಸರ್, 200-250 ರೀ ಪೇಮೆಂಟ್ ಸರ್. ನಮ್ಗೆ ಲಾಭ ಅಂತಕ್ಕದ್ದು ರೈತರಿಗೆ ಏನೇ ಇಲ್ಲ ಸರ್ ಈಗ. ಅಂದ್ರೆ ಈಗ ನೀವು ಕೂಲಿ ಆಳುಗಳು ಬೇಕಾಗ್ತವ ನಿಮಗೆ? ಬೇಕಾಗ್ತವ ಸರ್. ಬೇಕಾದ್ರೆ ಈಗ ಬಹಳ ಈಗ ಸುಗ್ಗಿ ಒಳಗ್ರಿ ಅಲ್ಲಿ ಅಲ್ಲಿ ನಾಲ್ಕು ಮಂದಿ ಹೋಗಿ ಬಿಡ್ತಾರೆ ಸರ್, ಇಬ್ಬರು ಸ್ಥಳಗೂ ಹೊಂಟು ಬಿಟ್ಟಾರ ಸರ್. ನಮ್ ಕಡೆ ಸೀಟ್ಸ್ ಒಂದ್ ಮಾಡ್ಕೊಂಡ್ ಸರ್, ಇಲ್ಲಿದ್ದ ಗಾಡಿ ಮಾಡ್ಕೊಂಡು ಕರ್ಕೊಂಡು ಹೋಗ್ಬಿಡ್ತಾರೆ. ಅಲ್ಲಿ ಕೂಲಿನೂ ಜಾಸ್ತಿ ಕೊಡ್ತಾರೆ. ಹ್ಮ್ ಸರ್. ನೀವು ಸಣ್ಣ ಪುಟ್ಟ ರೈತರು ಕೊಡಲ್ಲ ಜಾಸ್ತಿ? ಏನ್ ಮಾಡಕ್ ಸರ್, ನಮ್ಗೆ ನಾವು ಮಾಡ್ಕೊಂಡ್ ಅದ 20-30 ರೂಪಾಯಿ ನಮ್ಗೆ ಉಳಿಯೋದ, ಅವ್ರಿಗೆ ಕೊಟ್ಟು ಬಿಡೋದ್ರ ನಾವು. ಅಲ್ಲಿ ಆದ್ರೆ ಜಾಸ್ತಿ ಕೂಲಿ ಸಿಗುತ್ತೆ, ಜಾಸ್ತಿ ಸಿಗುತ್ತೆ ಅವ್ರಿಗೆ. ಇಲ್ಲಿ ಮಾಡಾಗಿಲ್ರಿ, ಇಲ್ಲಿ ಅಲ್ಲಿಗೆ ಹೋಗ್ಬಿಡ್ತಾರೆ. ನೀವು ಈ ಸೀಡ್ಸ್ ಮಾಡೋದೆಲ್ಲ ಮಾಡಿದ್ರೆ ಸರ್? ಮಾಡಲ್ರಿ. ಇಲ್ಲಿ ನಿಮ್ಮ ಅಕ್ಕಪಕ್ಕ ಎಲ್ಲಿದೆ ಸೀಡ್ಸ್ ತಯಾರು ಮಾಡುವಂಥದ್ದು, ಬೀಜ ಉತ್ಪಾದನೆ ಚಟುವಟಿಕೆಗಳು? ಇಲ್ಲಿ ಅಕ್ಕಪಕ್ಕ ಅಂದ್ರೆ ಸರ್ ಇಲ್ರಿ, ಫಾರ್ಮ್ ಅದಾವ್ರಿ. ನಮ್ಗಂತ ಎಲ್ಲಿ ಹೋಗ್ತಾರೆ? ಮತ್ತೆ ನೀವು ಕೂಲಿ ಕಾರ್ಮಿಕರೆಲ್ಲ ಬೇರೆ ಕಡೆ ಹೋಗ್ಬಿಡ್ತಾರ ಅಂತಿರಲ್ಲ, ಯಾವ ಕಡೆ ಹೋಗ್ತಾರೆ? ಚನ್ನಾಳು, ಕುದುರಮತಿ ಹಿಂಗ ಹೊಂಟಾರ ಸರ್. ಅವ್ರ ಇದ್ದಲ್ಲಿಗೆ ವಾಹನಗಳು ಬರ್ತವೆ, ಕರ್ಕೊಂಡು ಹೋಗ್ತಾರೆ ಸರ್, ಮತ್ತೆ ಬಂದ್ಬಿಡ್ತಾರೆ. ಹ್ಮ್ ಸರ್. ನೀವು ಮತ್ತೆ ಹೀಗೆ ಬೇರೆಯವ್ರ ಜೊತೆ ಕೆಲಸ ಮಾಡಕ್ ಹೋಗ್ತೀರಾ? ಇಲ್ಲ ಸರ್. ಬೇರೆಯವ್ರ ಹೊಲದ ಕೆಲಸ ಈ ತರದೇನಿಲ್ಲ, ನಮ್ಮ ಹೊಲದಾಗ. ನಿಮ್ಮ ಹೊಲದ ಕೆಲಸ ಮಾಡಕ್ ಸಾಕಷ್ಟು ಇದೆ? ಆಯ್ತು ಸರ್. ನಮ್ಮ ಹೊಲದಾಗ ಅಷ್ಟೇ. ಏನು ಓದಿದ್ರಿ ಯಮ್ಮನಪುರ ನೀವು? 2nd class ಸರ್. ಹೌದಾ ಸರ್. ಆಮೇಲೆ ಈಗ ನಿಮ್ಮಲ್ಲಿ ಮೊದ್ಲೆಲ್ಲ ಈ ನೆವಣಿ ಇಂಥವೆಲ್ಲ ಬೆಳೀತಾ ಇದ್ರ? ಸರ್ ನಮ್ಮಪ್ಪರು ನೆವಣಿ, ಚಜ್ಜಿ, ಭೋಗಪ್ಪರ ಜೋಳ ಅಂತ ಇತ್ತು ಅವಾಗ, ಜವರಿ ಟೈಪ್ ರೀ, ಅದನ್ನ ಬೆಳಿತಿದ್ರು. ಈಗ ಅವೆಲ್ಲ ಹೋದು? ಹೋದ ಸರ್. ಅವು ನೀವು ನೆವಣಿ ಬೆಳಿತೀರ? ನೆವಣಿ ಬೆಳಿತೀವಿ ಸರ್. ಯಾಕೆ ಬೆಳಿತೀರಿ ಅದನ್ನ ಸರ್? ಅದ್ರಲ್ಲಿದ್ದ ನಾವು ಈಗ ಊಟ ಮಾಡೋಕ್ ಸರ್, ಹಾಗೆ ಅದನ್ನ ಡಾಕ್ಟರ್ ಎಲ್ಲ ಅದನ್ನ ಹೇಳ್ತಾರೆ ಸರ್, ನೆವಣಿಯನ್ನ ಊಟ ಮಾಡಂತ ಹೇಳ್ತಾರೆ, ರಾಗಿ ಮುದ್ದಿರಿ. ಈಗ ನೀವು ಊಟಕ್ಕಾಗಿ ನೆವಣಿ ಬೆಳಿತೀರಾ? ಬೇರೆಯವರು ಮಾರ್ಕೆಟಲ್ಲಿ ಬೇಡಿಕೆ ಇದೆ ಅಂತ ಬೆಳಿತೀರ? ಇಲ್ರಿ, ಊಟಕ್ಕಾಗಿ ನಾವು ಮಾಡ್ಕೊಂತವ್ರು. ಎಷ್ಟು ಚೀಲ ಬೆಳಿತೀರಿ ವರ್ಷ ನೀವು? ಒಂದ 8-9 ಚೀಲ ಸಾಕ್ರಿ. ಸಾಕಾಗ್ತದೆ. ಈಗಲೂ ನೀವು ನೆವಣಿಯನ್ನ ಹೆಚ್ಚು ಬಳಸದ ಊಟಕ್ಕೆ? ಇಲ್ರಿ, ಕಮ್ಮಿ ರೀ. ಭತ್ತ ಒಂದಿರುತ್ತಲ್ರಿ ನೆಲ್ಲ, ಅದನ್ನ ಅದನ್ನ ಮಿಕ್ಸ್ ಮಾಡಿ ಊಟ ಮಾಡ್ತೀವಿ. ಊಟ ಮಾಡ್ತೀವಿ. ಮಕ್ಕಳಿಗೆ ಈ ನೆವಣಿ ಆಗಿರ್ಬೋದು, ರಾಗಿ ಬಳಸೋದಾಗಿರ್ಬೋದು, ಆಮೇಲೆ ಸಿರಿಧಾನ್ಯಗಳು ಇದಾವೆ, ಕೂದಲು, ಬರಗು ಇಂಥವೆಲ್ಲ ಇದಾವೆ, ಕೊರಲೆ, ಇವೆಲ್ಲ ಇವೆಲ್ಲವೂ ಪರಿಚಯ ಇದಾವ ನಿಮಗೆ? ಇಲ್ರಿ, ಅವು ಬಳಕೆ ಇಲ್ರಿ. ನಿಮ್ಮ ಭಾಗದಲ್ಲಿ ಸಿರಿಧಾನ್ಯಗಳು ಬೆಳೆಯಲ್ಲ? ಇಲ್ರಿ. ಆದ್ರೆ ನಿಮ್ ಭಾಗದಲ್ಲಿ ತರಕಾರಿಗಳು ಜಾಸ್ತಿ ಬೆಳೀತಾ ಇದಾರೆ, ತರಕಾರಿ ಮಾರ್ಕೆಟ್ಗೆಲ್ಲ ಜಾಸ್ತಿ ಬೇಡಿಕೆ ಇದೆ ಅಂತ. ನೀವು ಆದ್ರೂ ಅದನ್ನ ಮೇಜರ್ ಆಗಿ ಬೆಳೀತಾ ಇಲ್ಲ ಸರ್? ನೀರಿನ ಕೊರತೆ ಇಂದ ಅಂತಾನ ಅಥವಾ? ನೀರಿಂದ ಏನಲ್ರಿ, ಮಳೆ ಜಾಸ್ತಿ ಅಲ್ಲ ಸರ್. ನಾವು ಹೋಗ ಸುಮ್ಮನೆ ನಮ್ ಮನೆ ಖರ್ಚಿಗೆ ಅಷ್ಟ 4 ಸಲ ಅವನ್ ಸಲ ಮಾಡ್ಕೊಂತ ಸರ್ ಅಷ್ಟ. ಅಲ್ಲ, ಈಗ ತುಂಡು ಭೂಮಿ ಇರೋರೆಲ್ಲರೂ ಸಹಿತ ತರಕಾರಿ ಮಾಡ್ಕೊಂಡು ದಿನನಿತ್ಯ ಮಾರ್ಕೆಟ್ಗೆ ಹೋಗ್ತಾ ಇರ್ತಾರೆ. ನೀವು 3 ಎಕರೆಯಲ್ಲಿ 1 ಎಕರೆ ಅದಕ್ಕೆ ಮೀಸಲು ಇಡ್ಬೋದಲ್ಲ ಸರ್? ಮಾಡಿಲ್ರಿ ನಾವು. ನಮ್ಮ ಒಳ್ಳೇದು ಯಮುನಪ್ಪರೆ, ನಮ್ಮ ಈ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಕೃಷಿಯ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಕೆಲವರೇ ಇದುವರೆಗೆ ಇಂದಿನ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಯಮುನಪ್ಪ ಪರಾಪರ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ನಡೆಸಿಕೊಟ್ಟವರು ಸೋಮೇಶ್ ಉಪ್ಪಾರ್. ಓಹೋಹೋ, ಎಲ್ಲಿಗೆ ಹೊರಟೋ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ಕೆ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ, ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತ್ ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಸಸ್ಯಜನ್ಯ ಮತ್ತು ಪ್ರಾಣಿಜನ್ಯವಾದ ಎಲ್ಲ ರೀತಿಯ ಸಾವಯವ ವಸ್ತುಗಳನ್ನು ತನ್ನ ಆಹಾರವಾಗಿ ಕಬಳಿಸಿ ಕರಗಿಸಿ ಕುಪ್ಪೆ ಅಥವಾ ಹಿಕ್ಕೆಯ ರೂಪದಲ್ಲಿ ಫಲವತ್ತಾದ ಸಾವಯವ ಗೊಬ್ಬರವನ್ನು ಕೊಡುವ ಹಾಗೂ ಭೂಮಿಯನ್ನು ಆಳವಾಗಿ ರಂಧ್ರ ಕೊರೆಯುವ ಮೂಲಕ ಭೂಮಿಯ ರಚನೆಯನ್ನು ಸುಸ್ಥಿತಿಯಲ್ಲಿಡಬಲ್ಲ ರೈತನ ಮಿತ್ರನೆಂದು ಖ್ಯಾತಿಯಾಗಿರುವ ಹುಳುವೆ ಎರೆಹುಳು. ಎರೆಹುಳು ಸಾವಯವ ವಸ್ತುವನ್ನು ಹ್ಯೂಮಸ್ ಆಗಿ ಪರಿವರ್ತಿಸಿ ಸಸ್ಯ ಪೋಷಕಾಂಶಗಳು ಬೆಳೆಗಳಿಗೆ ಸರಳವಾಗಿ ಲಭ್ಯವಾಗುವಂತೆ ಮಾಡುತ್ತದೆ. ಎರೆಹುಳು ಕೊಳೆಯುತ್ತಿರುವ ಸಾವಯವ ವಸ್ತುಗಳನ್ನು ಸೇವಿಸಿ ಜೀರ್ಣಿಸಿ ಕುಪ್ಪೆ ಹಿಕ್ಕೆ ರೂಪದಲ್ಲಿ ಹೊರಹಾಕುತ್ತದೆ. ಈ ಹಿಕ್ಕೆಯು ಎರೆಗೊಬ್ಬರ ಎಂಬುದಾಗಿ ಕೃಷಿ ಕ್ಷೇತ್ರದಲ್ಲಿ ಜನಪ್ರಿಯವಾಗಿದೆ. ಇನ್ನು ಎರೆಹುಳು ಕೃಷಿಗೆ ಉತ್ತಮ ಜಾತಿಯ ಎರೆಹುಳುಗಳು, ಪಟ್ಟಣ ತ್ಯಾಜ್ಯ ವಸ್ತುಗಳು ಮತ್ತು ಯಾವುದೇ ಪ್ರಾಣಿಯ ಮಲಮೂತ್ರಗಳು ಹಾಗೂ ಕಳೆಗಳು ಇವೆಲ್ಲ ಕಚ್ಚಾ ಸಾವಯವ ವಸ್ತುಗಳು. ಖಾಲಿ ಜಾಗದ ಮತ್ತು ನೀರಿನ ಸೌಲಭ್ಯ ಹಾಗೂ ಚಪ್ಪರ ಹಾಕಲು ಸಾಮಾನು, ಹಳೆಯ ಗೋಣಿಚೀಲ ಇವೆಲ್ಲ ಬೇಕಾಗುತ್ತದೆ. ಎರೆಹುಳು ಸಾಕಲು ತೊಟ್ಟಿಗಳ ರಚನೆ ಹೀಗಿರಬೇಕು: 3 ಅಡಿ ಅಗಲದ ಮತ್ತು 1.5 ಅಡಿ ಆಳದ ಕನಿಷ್ಠ 2 ಎರೆಗೊಬ್ಬರ ತೊಟ್ಟಿ ಗುಂಡಿಗಳನ್ನು ಉದ್ದಕ್ಕೆ ಅನುಕೂಲಕ್ಕೆ ತಕ್ಕಂತೆ ಮಾಡಬಹುದು. ಎರಡು ತೊಟ್ಟಿ ಅಥವಾ ಗುಂಡಿಗಳನ್ನು 4-5 feet ಅಂತರದಲ್ಲಿ ಮಾಡಿದಾಗ ಈ ಜಾಗವನ್ನು ದಾರಿಯಾಗಿ ಬಳಸಲು ಮತ್ತು ಚಪ್ಪರ ಹಾಕಲು ಅನುಕೂಲವಾಗುತ್ತದೆ. ಮೊದಲು 2 feet ಗುಂಡಿಗಳನ್ನು ತೆಗೆದು ಮಣ್ಣನ್ನು ಒಂದು ಜಾಗದಲ್ಲಿ ಕೂಡಿ ಹಾಕಬೇಕು. ಇನ್ನು ಎರೆಹುಳುವಿನ ತೊಟ್ಟಿ ಗುಂಡಿಗಳನ್ನು ತುಂಬುವ ವಿಧಾನ. ಎರೆಹುಳು ಸಾಕಣೆಯನ್ನ ಹೆಚ್ಚು ಮಳೆಯಾಗುವ ಪ್ರದೇಶಗಳ ಕಡೆ ಎತ್ತರದ ಜಾಗದಲ್ಲಿ ಮಾಡಿದರೆ ಅನುಕೂಲ. ಎರೆಹುಳು ತೊಟ್ಟಿಯಲ್ಲಿ ಯಾವುದೇ ಕೃಷಿ ತ್ಯಾಜ್ಯ ವಸ್ತುಗಳನ್ನು 6-8 feet ದಪ್ಪದ ಪದರದಲ್ಲಿ ಹಾಕಬೇಕು. ಇದರ ಮೇಲೆ ತೆಳ್ಳನೆಯ ಪದರದ ಜರಡಿ ಮಾಡಿದ ಸಾಣಿಸಿದ ಮಣ್ಣನ್ನು ಹಾಕಬೇಕು. ನಂತರ ಇದೇ ರೀತಿ ಪದರಗಳನ್ನು ಭೂಮಿಯ ಮಟ್ಟ ಬರುವವರೆಗೆ ಹಾಕಿ ಭೂಮಿಯ ಮೇಲ್ಮೈಯಲ್ಲಿ 3 feet ಎತ್ತರದವರೆಗೆ ಕುಂಬಿಯ ಆಕಾರದಲ್ಲಿ ಯಾವುದೇ ಕೃಷಿ ತ್ಯಾಜ್ಯ ವಸ್ತುವನ್ನು ಸಗಣಿ ಗೊಬ್ಬರದೊಂದಿಗೆ ಸೇರಿಸಿ ಹಾಕಬೇಕು. ಈ ರೀತಿ ತೊಟ್ಟಿ ತುಂಬುವಾಗ ಸಾಕಷ್ಟು ನೀರನ್ನು ಚಿಮುಕಿಸಬೇಕು. ದಿನನಿತ್ಯ 1 week ನೀರನ್ನು ತಪ್ಪದೇ ಚಿಮುಕಿಸಬೇಕು. ನಂತರ ಬೆಡ್ನಲ್ಲಿ ಪ್ರತಿ 3-4 feet 1,000 ಎರೆಹುಳುಗಳನ್ನು ಸಣ್ಣ ತಗ್ಗು ಮಾಡಿ ಹಾಕಬೇಕು. ನಂತರ ಸಾವಯವ ಗೊಬ್ಬರದಿಂದ ಈ ತಗ್ಗನ್ನು ಮುಚ್ಚಬೇಕು. ಮೊದಲನೇ ಸಲ 60-70 days ಕಾಲ ಎರೆಗೊಬ್ಬರ ತಯಾರಾಗಲು ಬೇಕಾಗುತ್ತದೆ. ಎರೆಹುಳುಗಳನ್ನು ತೊಟ್ಟಿಗೆ ಸೇರಿಸಿದ ದಿನ ಹಳೆಯ ಗೋಣಿಚೀಲ ಅಥವಾ ಹುಲ್ಲಿನಿಂದ ತೊಟ್ಟಿಗಳ ಮೇಲೆ ಮುಚ್ಚಬೇಕು. ಎರೆಗೊಬ್ಬರ ತೆಗೆಯಲು 1 week ನೀರು ಚಿಮುಕಿಸುವುದನ್ನು ತಪ್ಪಿಸಬೇಕು. ಆಗ ಎರೆಗೊಬ್ಬರದ ತೇವಾಂಶ ಕಡಿಮೆ ಆಗುತ್ತದೆ ಮತ್ತು ಕೇವಲ ಕೈಗಳಿಂದ ಮಾತ್ರ ಒಂದೊಂದು ಪದರಿನಂತೆ ಎರೆಗೊಬ್ಬರ ಭೂಮಿಯ ಪಾತ್ರಕ್ಕೆ ಬರುವವರೆಗೆ ಹಲವು ಸಲ ತೆಗೆಯಬೇಕು. ಹೀಗೆ ತೆಗೆಯುವಾಗ ಸಣ್ಣ ಸಣ್ಣ ಗುಂಡಿಗಳನ್ನು ಮಾಡಿದಾಗ ಎರೆಹುಳುಗಳು ಒಳಗಡೆ ಹೋಗಿ ಕೇವಲ ಎರೆಗೊಬ್ಬರ ಮಾತ್ರ ಮೇಲೆ ಉಳಿಯುತ್ತದೆ. ಈ ಗೊಬ್ಬರ ತೆಗೆದು ನೆರಳಿನಲ್ಲಿ ಹಾಕಿ ಜರಡಿ ಮಾಡಬಹುದು. ಭೂಮಿಯ ಮೇಲ್ಮೈಯಲ್ಲಿರುವ ಭಾಗದಿಂದ ಮಾತ್ರ ಎರೆಹುಳು ಗೊಬ್ಬರ ತೆಗೆದು ಈ ಗುಂಡಿಗಳನ್ನು ಮತ್ತೆ ಮೊದಲಿನ ಆಕಾರಕ್ಕೆ ತರಲು ಸಾವಯವ ವಸ್ತುಗಳು ಹಾಗೂ ಪ್ರಾಣಿಗಳ ಮಲಮೂತ್ರಗಳನ್ನು ಬಳಸಬಹುದು. ನಂತರ ನೀರನ್ನು ನಿತ್ಯವೂ ಚಿಮುಕಿಸುತ್ತಾ ಹೋಗಬೇಕು. ಎರಡನೇ ಸಲ ಎರೆಗೊಬ್ಬರವು 45-60 days ಸಿದ್ಧವಾಗಿ ತೆಗೆಯಲಿಕ್ಕೆ ದೊರೆಯುತ್ತದೆ. ಹೀಗೆ ಎರೆಗೊಬ್ಬರವನ್ನು ವರ್ಷದಲ್ಲಿ 5-8 times ತೆಗೆಯಬಹುದು. 2 feet ತೊಟ್ಟಿಗಳನ್ನು ಪರಸ್ಪರ 4-5 feet ಅಂತರದಲ್ಲಿ ತೆಗೆಯುವುದರಿಂದ ಚಪ್ಪರ ಹಾಕುವ ಖರ್ಚು ಕಡಿಮೆ ಆಗುತ್ತದೆ. ಈ ತೊಟ್ಟಿಗಳನ್ನು ಬಿರುಬಿಸಿಲು ಹಾಗೂ ಮಳೆಯಿಂದ ಕಾಪಾಡುವುದು ಅವಶ್ಯಕ. ಅಲ್ಲದೆ ಎರೆಹುಳುಗಳ ಶತ್ರುಗಳಾದ ಇಲಿ, ಮುಂಗುಲಿ, ಹಕ್ಕಿಗಳು, ಕಪ್ಪೆ, ನಾಯಿ, ಬೆಕ್ಕು ಮತ್ತು ಎಲ್ಲಾ ರೀತಿಯ ಕೃತಕ ಗೊಬ್ಬರ ಹಾಗೂ ಕೀಟನಾಶಕಗಳು ಸೋಂಕದಂತೆ ನೋಡಿಕೊಳ್ಳಬೇಕು. ಎರೆಹುಳುಗಳಿಗೆ ಯಾವುದೇ ರೋಗ ಬರುವುದಿಲ್ಲ. ಇನ್ನು ಎರೆಹುಳುವಿನ ಆಹಾರ ಅಂದರೆ ಕೃತಕ ರಾಸಾಯನಿಕಗಳು, ಧಾತುಗಳು, ಪ್ಲಾಸ್ಟಿಕ್ ಹಾಗೂ ಗಾಜುಗಳನ್ನು ಹೊರತುಪಡಿಸಿ ಪ್ರಕೃತಿಯಲ್ಲಿರುವ ಎಲ್ಲ ರೀತಿಯ ಸಸ್ಯ ಹಾಗೂ ಪ್ರಾಣಿಗಳ ಕಳೇಬರಗಳು ಹಾಗೂ ಅವುಗಳಿಂದ ಉತ್ಪತ್ತಿಯಾಗುವ ಸಾವಯವ ವಸ್ತುಗಳು ಆಹಾರವಾಗುತ್ತದೆ. ಪ್ರತಿಯೊಂದು ಎರೆಹುಳುವು ತನ್ನ ತೂಕದ 1-5 times ಹೆಚ್ಚಿನ ಆಹಾರವನ್ನು ಒಂದು ದಿನದಲ್ಲಿ ತಿನ್ನುತ್ತದೆ. ಕೆಳಗರೆ, ಇದುವರೆಗೆ ಅರುಣ್ ನಾಯಕ್ ಅವರಿಂದ ರೈತರಿಗೆ ಸಲಹೆ ಕೇಳಿದಿರಿ. ಈಗ ಕೆಲವು ಕೃಷಿ ಗೀತೆಗಳನ್ನು ಕೇಳೋಣ. ಬಂದ ಬಂದನೇ ಗಿಲ ಯೋಗಿ, ಬಂದ ಬಂದನೇ ಗಿಲ ಯೋಗಿ, ಬಂದ ಬಂದನೇ ಗಿಲ ಯೋಗಿ, ಬಂದ ಬಂದನೇ ಗಿಲ ಯೋಗಿ, ಬಂದ ಬಂದನೇ ಗಿಲ ಯೋಗಿ, ಬಂದ ಬಂದನೇ ಗಿಲ ಯೋಗಿ. ಭೂಮಿಯ ಬದುಕನ್ನು ಸರಿದಾರಿಗೆ ತರಲು, ಅಸ್ಥಿರ ಬಾಳನ್ನು ಸುಸ್ಥಿರಗೊಳಿಸಲು, ಭೂಮಿಯ ಬದುಕನ್ನು ಸರಿದಾರಿಗೆ ತರಲು, ಅಸ್ಥಿರ ಬಾಳನ್ನು ಸುಸ್ಥಿರಗೊಳಿಸಲು, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ. ರಾಸಾಯನಿಕದ ಭ್ರಾಂತಿಯ ಅಳಿಸಲು, ಸಾವಯವದ ಕ್ರಾಂತಿಯ ತರಲು, ರಾಸಾಯನಿಕದ ಭ್ರಾಂತಿಯ ಅಳಿಸಲು, ಸಾವಯವದ ಕ್ರಾಂತಿಯ ತರಲು, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ. ಸಾವಯವದ ಶಕ್ತಿಯ ಅರುಹಲು, ಸ್ವಾವಲಂಬನೆಯ ಪಾಠವ ಕಲಿಸಲು, ಸಾವಯವದ ಶಕ್ತಿಯ ಅರುಹಲು, ಸ್ವಾವಲಂಬನೆಯ ಪಾಠವ ಕಲಿಸಲು, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ, ಬಂದ ಬಂದ ನೇಗಿಲ ಯೋಗಿ. ಬಂದ ಬಂದ ನೇಗಿಲ ಯೋಗಿ, ತಂದ ತಂದ ಆನಂದದ ಅಡಗಿ, ಬಂದ ಬಂದ ನೇಗಿಲ ಯೋಗಿ, ತಂದ ತಂದ